5 ವರ್ಷಕ್ಕೆ ಡಿಪಿಟಿ ಬೂಸ್ಟರ್ 2, 10 ಮತ್ತು 16 ವರ್ಷಕ್ಕೆ ಟಿಡಿ ಲಸಿಕೆ ಹಾಕಲಾಗುವುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ರಾಷ್ಟ್ರೀಯ ಬೀಜ ನಿಗಮ ದಾವಣಗೆರೆ ಕ್ಷೇತ್ರ ಕಚೇರಿಯ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ಅದರಲ್ಲೂ ಮುಖ್ಯವಾಗಿ ರಾಷ್ಟ್ರೀಯ ಬೀಜ ನಿಗಮ ಹೇಗೆ ಕೆಲಸ ನಿರ್ವಹಿಸುತ್ತೆ ಅಂತೇಳಿ ಇವತ್ತು ತಿಳ್ಕೊಳ್ಳೋಣ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಬೆಂಗಳೂರು ಹೆಬ್ಬಾಳಿನಲ್ಲಿರುವ ರಾಷ್ಟ್ರೀಯ ಬೀಜ ನಿಗಮದ ಪ್ರಾದೇಶಿಕ ಕಚೇರಿಯ ಮಾರುಕಟ್ಟೆ ವ್ಯವಸ್ಥಾಪಕರಾದ ಬಿವಿ ಮಾರುತಿ ಅವರು. ನಮಸ್ಕಾರ ಮಾರುತಿ ಅವರಿಗೆ. ಸರ್ ನಮಸ್ತೆ ಸರ್. ಹಾಗೇನೆ ದಾವಣಗೆರೆಯ ಕ್ಷೇತ್ರ ಕಚೇರಿಯಲ್ಲಿ ಉತ್ಪಾದನೆ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಿರ್ತಕ್ಕಂತ ನೀಲಗಂಗಾ ನವಲಿ ಅವರು ಈಗ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ ನೀಲಗಂಗಾ ಅವರಿಗೆ. ನಮಸ್ತೆ ಸರ್. ತಮ್ಮಿಬ್ಬರಿಗೂ ಸ್ವಾಗತ. ಧನ್ಯವಾದಗಳು. ಇವತ್ತು ತಾವು ಈ ರಾಷ್ಟ್ರೀಯ ಬೀಜ ನಿಗಮ ಒಂದು ಯಾವ ರೀತಿ ಕೆಲಸ ಮಾಡುತ್ತೆ ಮತ್ತೆ ರೈತರಿಗೆ ಯಾವ ರೀತಿ ಇದು ಸಹಕಾರಿಯಾಗುತ್ತೆ, ಇದರ ಒಂದು ಉಪಯೋಗವನ್ನ ರೈತರು ಯಾವ ರೀತಿ ಪಡಿಬಹುದು, ಈ ಇದೆಲ್ಲ ಮಾಹಿತಿ ಬಗ್ಗೆ ಇವತ್ತು ನಾವು ಒಂದು ಚರ್ಚೆ ಮಾಡೋಣ. ಈಗ ಮಾರುತಿ ಅವರಿಗೆ, ಈ ರಾಷ್ಟ್ರೀಯ ಬೀಜ ನಿಗಮ ದಾವಣಗೆರೆ ಕ್ಷೇತ್ರ ಕಚೇರಿ ಅಲ್ಲದೇನೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿರುವಂತಹ ರಾಷ್ಟ್ರೀಯ ಬೀಜ ನಿಗಮ ಹೇಗೆ ಕೆಲಸ ನಿರ್ವಹಿಸುತ್ತದೆ? ಇದು ರಾಷ್ಟ್ರೀಯ ಬೀಜ ನಿಗಮ ಬಂದ್ಬಿಟ್ಟು 1963 ಸ್ಥಾಪನೆ ಆಯಿತು. ಇದು ಕೇಂದ್ರ ಕೃಷಿ ಮತ್ತು ರೈತಪರ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಅಂಡ ವರ್ಕ್ ಅಲ್ಲಿ ಇದು ಕಾರ್ಯನ ನಿರ್ವಹಿಸ್ತಾ ಇದೆ. ನಮ್ಮ ಈ ರಾಷ್ಟ್ರೀಯ ಬೀಜ ನಿಗಮ ಈ ಒಂದು ಸಂಸ್ಥೆ ಬಂದ್ಬಿಟ್ಟು 1963 ಕೇಂದ್ರ ಕೃಷಿ ಮತ್ತು ರೈತಪರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಸ್ಥಾಪನೆ ಆಗಿದೆ. ಪ್ರಸ್ತುತ ಕರ್ನಾಟಕ ಮತ್ತು ಗೋವಾ ಎರಡು ರಾಜ್ಯವನ್ನು ನಮ್ಮ ಪ್ರಾದೇಶಿಕ ಕಚೇರಿಯಾದ ಹೆಬ್ಬಾಳ ಬೆಂಗಳೂರಲ್ಲಿ ನಾವು ಎರಡು ಒಂದು ರಾಜ್ಯವನ್ನು ನಿಯಂತ್ರಣದಲ್ಲಿ ಮಾಡ್ತಾ ಇದ್ದೀವಿ. ಕರ್ನಾಟಕ ಅಂತ ಬಂದಾಗ ನಮ್ಮಲ್ಲಿ 7 ಕ್ಷೇತ್ರೀಯ ಕಚೇರಿಗಳಿದ್ದಾವೆ ಹಾಗೂ 2 ಉತ್ಪಾದನಾ ಘಟಕಗಳಿದ್ದಾವೆ. ಆ ಕ್ಷೇತ್ರೀಯ ಕಚೇರಿಗಳು ಬಂದ್ಬಿಟ್ಟು ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಮೈಸೂರು ಒಂದಿದೆ, ಮತ್ತು ಹಾಸನ ಜಿಲ್ಲೆಯಲ್ಲಿ ಒಂದಿದೆ, ಮತ್ತು ಬೆಂಗಳೂರಿನ ಭಾಗಕ್ಕೆ ರೈತರಿಗೆ ನೆರವಾಗಲಿ ಅಂತ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕ್ಷೇತ್ರೀಯ ಕಚೇರಿ ಇದೆ. ನಮ್ಮ ಈ ಮಧ್ಯ ಕರ್ನಾಟಕದಲ್ಲಿ ಬಂದ್ಬಿಟ್ಟು ನಮ್ಮ ದಾವಣಗೆರೆ ಕ್ಷೇತ್ರೀಯ ಕಚೇರಿ ಇದೆ. ಈ ಒಂದು ಕ್ಷೇತ್ರೀಯ ಕಚೇರಿ ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಗಳನ್ನು ಕಾರ್ಯನಿರ್ವಹಿಸ್ತಾ ಇರ್ತದೆ. ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಹಾವೇರಿ ಮತ್ತು ಧಾರವಾಡ ಎರಡು ಕ್ಷೇತ್ರೀಯ ಕಚೇರಿಗಳಿದ್ದಾವೆ. ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಬಳ್ಳಾರಿ ಮತ್ತು ರಾಯಚೂರು ಎರಡು ಕ್ಷೇತ್ರ ಕಚೇರಿಗಳಲ್ಲಿ ನಮ್ಮ ಕಾರ್ಯವನ್ನು ನಿರ್ವಹಿಸ್ತಿದ್ದಾವೆ. ಉತ್ಪಾದನಾ ಘಟಕ ಬಂದ್ಬಿಟ್ಟು ಒಂದು ಮಂಡ್ಯ ಜಿಲ್ಲೆ ತೂಬಿನಕೆರೆ ಅಲ್ಲಿ ಒಂದು ಉತ್ಪಾದನಾ ಘಟಕ ಇದೆ. ಹಾಗೆ ಮತ್ತು ಹಾಸನ ಜಿಲ್ಲೆಯಲ್ಲಿ ಕೂಡ ಒಂದು ಉತ್ಪಾದನಾ ಘಟಕವನ್ನು ನಾವು ಹೊಂದಿದ್ದೇವೆ. ಇದಲ್ಲದೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಜವಲಗೆರೆಯ ಫಾರ್ಮಲ್ಲಿ ನಾವು ಒಂದು 6,000 ಹೆಕ್ಟರನ್ನು ಫಾರ್ಮನ್ನು ಹೊಂದಿದ್ದೇವೆ. ಅಲ್ಲಿ ಮೂಲ ತಳಿ ಬೀಜದಿಂದ ಮೂಲ ಬೀಜ ಉತ್ಪಾದನೆಯನ್ನು ಮುಖ್ಯವಾಗಿ ಆ ಒಂದು ಫಾರ್ಮಲ್ಲಿ ನಾವು ಮಾಡ್ತಾ ಇದ್ದೇವೆ. ಮಾರುತಿ ಅವರೇ, ರಾಷ್ಟ್ರೀಯ ಬೀಜ ನಿಗಮದ ಒಂದು ಮುಖ್ಯ ಉದ್ದೇಶ ಏನು ಅಂತ ಹೇಳ್ತಾರೆ? ರಾಷ್ಟ್ರೀಯ ಬೀಜ ನಿಗಮದ ಮುಖ್ಯ ಉದ್ದೇಶ ಎಂದರೆ ಪ್ರಮಾಣಿತ ಬೀಜನ ರೈತರಿಂದ ಉತ್ಪಾದನೆಯನ್ನು ಮಾಡಿಸಿ ಮತ್ತು ಅದೇ ಪ್ರಮಾಣಿತ ಬೀಜವನ್ನು ಎಲ್ಲ ರೈತರಿಗೂ ಅವರಿಗೆ ಬೇಕಾಗಿರ್ತಕ್ಕಂಥ ಕಾಲಾವಧಿಯಲ್ಲಿ ಅವರಿಗೆ ತಲುಪಿಸ್ತಕ್ಕಂಥದ್ದು ನಮ್ಮ ಈ ರಾಷ್ಟ್ರೀಯ ಬೀಜ ನಿಗಮದ ಮುಖ್ಯ ಉದ್ದೇಶ. ನೀಲಗಂಗಾ ಅವರೇ, ಈಗ ನೀವು ದಾವಣಗೆರೆಯ ಒಂದು ಕ್ಷೇತ್ರ ಕಚೇರಿಯಲ್ಲಿ, ಅಂದರೆ ರಾಷ್ಟ್ರೀಯ ಬೀಜ ನಿಗಮದ ಕ್ಷೇತ್ರ ಕಚೇರಿಯಲ್ಲಿ ಕೆಲಸ ಮಾಡ್ತೀರಿ, ರೈತರಿಗೆ ನೀವು ಒಂದು ಬೀಜ ಉತ್ಪಾದನೆ ಮಾಡಲಿಕ್ಕೆ ಹೇಳೋದಾಗಲಿ ಅಥವಾ ಅವರಿಂದ ನೀವು ಬೀಜ ಉತ್ಪಾದನೆ ಮಾಡಿಕೊಂಡು ನಂತರ ಅದನ್ನು ಅವರಿಂದ ಖರೀದಿ ಮಾಡೋದು, ಏನೆಲ್ಲ ಚಟುವಟಿಕೆಗಳು ಇರ್ತವೆ? ಎಲ್ಲ ರೈತ ಬಂಧುವರಿಗೆ ನಮಸ್ಕಾರ. ನಮ್ಮ ದಾವಣಗೆರೆ ಕಚೇರಿಯ ಅಡಿ 3 ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತೀವಿ. ಅದು ದಾವಣಗೆರೆ, ಚಿತ್ರದುರ್ಗ ಮತ್ತು ಶಿವಮೊಗ್ಗ ಜಿಲ್ಲೆ. 3 ಜಿಲ್ಲೆಗಳಲ್ಲಿ ರೈತರು ನಮ್ಮ ಕಚೇರಿಯ ಮುಖಾಂತರ ಬೀಜೋತ್ಪಾದನೆಯನ್ನು ಮಾಡುತ್ತಾರೆ. ನಮ್ಮ ಕಚೇರಿಯಲ್ಲಿ ನಮ್ಮ ವಿಧಾನ ಬಂದ್ಬಿಟ್ಟು ರೈತರು ಬೀಜೋತ್ಪಾದನೆ ವಿಧಾನ ಕೈಗೊಳ್ಬೇಕಂತಂದ್ರೆ ಮೊದಲು ಅವರು ನಮ್ಮ ಕಚೇರಿಗೆ ನೋಂದಾಯಿಸಿಕೊಳ್ಳಬೇಕಾಗತ್ತೆ. ನೋಂದಾಯಿಸಿಕೊಳ್ಳಬೇಕಾಗಿರೋ ವಿಧಾನ ಅಂದ್ರೆ ಅವರು ಒಂದು 100 ರೂಪಾಯಿ ಬಾಂಡ್ ಅಗ್ರಿಮೆಂಟ್ ಬಾಂಡ್ ಅಂತ ಒಪ್ಪಂದದ ಪತ್ರದಲ್ಲಿ ಏನಂತಂದ್ರೆ ಅವ್ರು ಬಂದು ನಮ್ಮಲ್ಲಿ ನೋಂದಾಯಿಸ್ಕೋಬೇಕು. ನಮ್ಮ ರೈತರು ನಮ್ಮ ಕಚೇರಿಯ ಮುಖಾಂತರ ಏನು ನೋಂದಾಯಿಸಿಕೊಳ್ತಾರೆ ಅವ್ರೇನಂತಂದ್ರೆ ಅವ್ರು ಬೀಜೋತ್ಪಾದನೆ ಮಾಡಿಬಿಟ್ಟು ಮರಳಿ ಏನಂದ್ರೆ ನಮಗೆ ವಾಪಸ್ಸು ಅದನ್ನ ತಲುಪಿಸಬೇಕು. ಅಂದ್ರೆ ಅದನ್ನ ನಮ್ಮಲ್ಲಿ ಏನಂದ್ರೆ ಸಂಸ್ಕರಣೆ ಘಟಕ ಇರೋದ್ರಿಂದ ಅದನ್ನ ಸಂಸ್ಕರಣೆ ಮಾಡಿಬಿಟ್ಟು ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣೀಕೃತ ಸಂಸ್ಥೆಯ ಮುಖಾಂತರ ನಾವು ಅದನ್ನ ಪ್ರಮಾಣೀಕರಿಸಿಬಿಟ್ಟು ವಾಪಸ್ಸು ಸರ್ಕಾರ ಮತ್ತು ಪ್ರೈವೇಟ್ ಡೀಲರ್ಸ್ ಗಳಿಗೆ ನಾವೇನಂದ್ರೆ ರೈತರಿಗೆ ತಲುಪಿಸೋದನ್ನ ನಾವು ಮಾಡ್ತೀವಿ ಇಲ್ಲಿ. ಈಗ ಮಾಡ್ತೇವ್ರಿ, ನಿಮ್ಮಲ್ಲಿ ನೋಂದಾಯಿಸ್ಕೊಳ್ಳೋದ್ರಿಂದ ರೈತರಿಗೆ ಏನು ಉಪಯೋಗ ಅಂತಾರೆ? ರೈತರಿಗೆ ನಮ್ಮ ರಾಷ್ಟ್ರೀಯ ಬೀಜ ನಿಗಮದಲ್ಲಿ ನೋಂದಾಯಿಸಿಕೊಂಡು ರೈತರು ಬೀಜೋತ್ಪಾದನೆ ಮಾಡ್ತಾರೆ ಅಂದ್ರೆ ರೈತರಿಂದ ನಾವು ಪ್ರಮಾಣಿತ ಬೀಜವನ್ನೇ ನಾವು ಯಾವಾಗಲೂ ಉತ್ಪಾದಿಸಿ ಅವ್ರ ಕಡೆಯಿಂದ ನಾವು ರೈತರಿಂದ ವಾಪಸ್ ತಗಂತೀವಿ. ಮತ್ತೆ ರೈತರು ತಮ್ಮ ಮಾರುಕಟ್ಟೆ ಬೆಲೆಗಿಂತ ಅಧಿಕ ಬೆಲೆಯನ್ನ ಅವರು ಪಡಿಬಹುದು ಅಂತ ನಾನೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ರೈತರ ಬಾಂಧವರು ಅವರು ಬೀಜೋತ್ಪಾದನೆ ಮಾಡಿದ್ದನ್ನ ಮತ್ತೆ ಬೇರೆ ರೈತರಿಗೂ ಉತ್ತಮವಾದ ಬೀಜವನ್ನ ತಲುಪುತ್ತೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ 100 ರೂಪಾಯಿ ಬಾಂಡ್ ಪೇಪರ್ ಬರ್ಕೊಟ್ಟು ಅವರು ನಿಮ್ಮಲ್ಲಿ ನೋಂದಣಿ ಮಾಡ್ಕೋಬೇಕು. ಅದಲ್ಲದೆ ಈ ಅವಕಾಶ ಬೇರೆ ಪ್ರೈವೇಟ್ನವರು ಮಾಡಿಕೊಡ್ತಾರೆ, ಅವರಿಗೆ ಖಾಸಗಿಯವರು ಮಾಡಿಕೊಡ್ತಾರೆ ಬೀಜೋತ್ಪಾದನೆ ಮಾಡಲಿಕ್ಕೆ. ಅವರು ಬೀಜ ಕೊಡ್ತಾರೆ, ಅವರಿಗೆ ಮಾರ್ಗದರ್ಶನ ಕೊಡ್ತಾರೆ, ಅವರಿಗೆ ಔಷಧಗಳು ತಲುಪಿಸ್ತಾರೆ, ಇಂತಿಂಥ ಔಷಧಗಳನ್ನ ಬಳಸಿ ಅಂತಂತೇಳಿ ಇಷ್ಟೆಲ್ಲ ಮಾರ್ಗದರ್ಶನ ಇರುತ್ತೆ. ಅವರು ಖಾಸಗಿಯಲ್ಲಿ ಹೋಗ್ತಾರೆ ಬಹಳ ಜನ. ವೈಜ್ಞಾನಿಕ ಬೆಲೆ ಅವರಿಗೆ ರೈತರಿಗೆ ಸಿಗಬೇಕು ಅಂದ್ರೆ ನಮ್ಮ ವೈಜ್ಞಾನಿಕ ಬೆಲೆ ನಿಗದಿ ಕಮಿಷನ್ ಅಂತ ಇರುತ್ತೆ ಕರ್ನಾಟಕ ಸರ್ಕಾರದಲ್ಲಿ. ಆ ಒಂದು ಬೆಲೆ ಏನ್ ನಿಗದಿ ಮಾಡ್ತಾರೋ ಆ ನಿಗದಿತ ಬೆಲೆಯಲ್ಲಿ ನಾವು ರೈತರ ಹತ್ರ ನಾವು ಪ್ರಮಾಣಿತ ಬೀಜವನ್ನ ಅವ್ರ ಕಡೆಯಿಂದ ನಾವು ತಗಂತೀವಿ ಅಂತ ಹೇಳ್ತೀವಿ. ಖಾಸಗಿಯವರಾದ್ರೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಹಣವನ್ನು ಕೊಡಬಹುದು, ಬಟ್ ಅವರಿಗೆ ಮಾರುಕಟ್ಟೆ ಬೆಲೆಯಿಂದ ಜಾಸ್ತಿ ಕೊಡೋದಕ್ಕೆ ನಮ್ಮ ರಾಷ್ಟ್ರೀಯ ಬೀಜ ನಿಗಮನೇ ಸೂಕ್ತ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಈಗ ನೀಲಗಂಗ ಅವರೇ, ದಾವಣಗೆರೆ ನಿಮ್ಮ ಕಚೇರಿಯಲ್ಲಿ ಯಾವ ಒಂದು ಬೀಜಗಳಿಗೆ ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಇದೆ? ಸರ್, ನಮ್ಮಲ್ಲಿ ಮುಂಗಾರು ಮತ್ತು ಹಿಂಗಾರು ಎರಡೂ ಇದರಲ್ಲೂ ನಾವೇನಂತಂದ್ರೆ ಬೀಜೋತ್ಪಾದನೆ ಕೊಡ್ತೀವಿ. ಮುಂಗಾರಿನಲ್ಲಿ ನಾವು ಮುಖ್ಯವಾಗಿ ಭತ್ತ, ರಾಗಿ ಮತ್ತೆ ಅಲಸಂದಿ, ತೊಗರಿ ನಾಲ್ಕು ಬೆಳೆಗಳನ್ನ ಬೀಜೋತ್ಪಾದನೆಗೆ ಕೊಡ್ತೀವಿ. ಶಿವಮೊಗ್ಗ ಮತ್ತೆ ದಾವಣಗೆರೆಯಲ್ಲಿ ಮುಖ್ಯವಾಗಿ ನಾವು ಭತ್ತವನ್ನು ಮಾಡ್ತೇವೆ. ರಾಗಿ ಬಂದ್ಬಿಟ್ಟು ನಾವು ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಕವರ್ ಮಾಡ್ಕೊಂತೀವಿ. ಮತ್ತೆ ಬಂದ್ಬಿಟ್ಟು ಅಲಸಂದಿ ಏನಂದ್ರೆ ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ ಮೂರು ಜಿಲ್ಲೆಯಲ್ಲಿ ನಾವು ಬೀಜೋತ್ಪಾದನೆಯನ್ನು ಕೈಗೊಳ್ತೇವೆ. ಮುಂಗಾರಿನಲ್ಲಿ ಮುಖ್ಯವಾಗಿ ಇವು ನಾಲ್ಕು ಬೆಳೆಗಳು. ತೊಗರಿನೂ ಸಹ ಚಿತ್ರದುರ್ಗ ಮತ್ತೆ ದಾವಣಗೆರೆ ಜಿಲ್ಲೆಗಳಲ್ಲಿ ನಾವು ಬೀಜೋತ್ಪಾದನೆ ಮಾಡ್ತೀವಿ. ಹಿಂಗಾರು ಬೆಳೆನಲ್ಲಿ ನಾವೇನಂತಂದ್ರೆ ಭತ್ತ, ರಾಗಿ, ಕಡಲೆ, ಅಲಸಂದಿ ಮತ್ತೆ ಟೊಮ್ಯಾಟೊ ಮತ್ತು ಇದು ತರಕಾರಿ ಕೌಪಿ ಅಂತ ಇರುತ್ತೆ, ಅಲಸಂದಿ ಅಂತ ಇರುತ್ತೆ, ಅದನ್ನ ನಾವೇನಂದ್ರೆ 5-6 ಬೆಳೆಗಳನ್ನ ನಾವು ಹಿಂಗಾರು ಬೆಳೆನಲ್ಲಿ ಬೆಳಿತೀವಿ. ರಾಗಿ ಬಂದ್ಬಿಟ್ಟು ಏನಂತಂದ್ರೆ ನಮ್ಮಲ್ಲಿ 3-4 ತಳಿಗಳಿರುತ್ತೆ. ನಮ್ಮಲ್ಲಿ ರಾಗಿ ಬೆಳೆಯೋದಕ್ಕೆ ಅವ್ರಿಗೆ ಅನುಕೂಲ ಆಗೋದು ಏನು ಅಂತಂದ್ರೆ ಯಾವುದೇ ಒಂದು ರಾಗಿ ತಳಿಗಳು 10 ವರ್ಷದಕ್ಕಿಂತ ಕಡಿಮೆ ಇತ್ತಂತಂದ್ರೆ ಅವನ್ನ ಏನಂತಂದ್ರೆ ಇಲ್ಲಿ ನಾವು ಪಾಪ್ಯುಲರೈಸ್ ಮಾಡೋದಕ್ಕೋಸ್ಕರ ಏನಂತಂದ್ರೆ ರೈತರಿಗೆ ನಮ್ಮಿಂದ ಏನಂದ್ರೆ ಸಬ್ಸಿಡಿ ಸಿಗುತ್ತೆ. ಸಬ್ಸಿಡಿ ಏನಂತಂದ್ರೆ ನಮ್ಮ ಹೊರಗಡೆ APMC ಮಾರ್ಕೆಟ್, ಕೃಷಿ ಮಾರಾಟ ವಾಹಿನಿಯಲ್ಲಿ ಅವ್ರಿಗೆ ಬೆಲೆ ಸಿಗುತ್ತೆ. ಅದಕ್ಕಿಂತ ಏನಂತಂದ್ರೆ ಅವ್ರಿಗೆ ಒಳ್ಳೆ ಬೆಲೆ ಸಿಗುತ್ತೆ, ಅಧಿಕ ಬೆಲೆ ಸಿಗುತ್ತೆ. ಪ್ರಮಾಣೀಕೃತವರು ಏನಂತಂದ್ರೆ ನಮ್ಮ ಪ್ರಮಾಣೀಕರಣದ ಏನು ಪದ್ಧತಿಗಳಿರ್ತವೆ ಅವನ್ನೆಲ್ಲ ಏನಂದ್ರೆ ಕರೆಕ್ಟ್ ಆಗಿ ಮಾಡಿ ನಾವು ಏನಂತಂದ್ರೆ ಈ ಪ್ರಮಾಣೀಕರಣದ ಪದ್ಧತಿನಲ್ಲಿ ನಮ್ಮ ಕಚೇರಿಯಿಂದ 2-3 ಬಾರಿ ಏನಂತಂದ್ರೆ ನಾವು ಅವರ ಪ್ರತಿಯೊಂದು ರೈತರ ಹೊಲಕ್ಕೆ ಹೋಗ್ಬಿಟ್ಟು ನಾವು ಏನಂತಂದ್ರೆ ಅವರೆಲ್ಲಾನು ಕ್ವಾಲಿಟಿ ಮೇಂಟೈನ್ ಮಾಡಿದಾರ ಅಂತ ಅಂದ್ರೆ ಸರ್ಟಿಫಿಕೇಶನ್ ಪ್ರೊಸೀಜರ್ ಅಂತ ಏನಿರುತ್ತೆ, ಪ್ರಮಾಣೀಕರಣದ ಪದ್ಧತಿ ಏನಿರುತ್ತೆ ಅದನ್ನೆಲ್ಲಾನು ಅವರು ಫಾಲೋ ಮಾಡಿದಾರ ಅಂತ, ಆ ಪದ್ಧತಿನ ಅಳವಡಿಸ್ಕೊಂಡಿದಾರ ಅಂತ ಹೇಳ್ಬಿಟ್ಟು ನಾವು ನೋಡ್ಬಿಟ್ಟು ನಮ್ಮ ಜೊತೆ ಏನಂದ್ರೆ ನಮ್ಮ ಕಚೇರಿಯ ಒಬ್ಬ ಅಧಿಕಾರಿ ಮತ್ತೆ ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣೀಕೃತದ ಒಬ್ರು ಆಫೀಸರ್ ಬರ್ತಾರೆ. ಏನಂತಂದ್ರೆ ಪ್ರಮಾಣೀಕೃತ ಆಫೀಸರೇ ನಮ್ಮ ಜೊತೆಗೆ ಬರ್ತಾರೆ, ಅವರು ವೆರಿಫೈ ಮಾಡ್ತಾರೆ, ನಾವು ವೆರಿಫೈ ಮಾಡ್ತೀವಿ. ಅವ್ರು ರೈತರು ಎಲ್ಲಾನು ಅವನ್ನ ಫಾಲೋ ಮಾಡಿದ್ದಾರೆ ಅಂದ್ರೆ ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ ಅಂತಂದ್ರೆ ನಾವು ಏನಂತಂದ್ರೆ ಸೀಡ್ ಸರ್ಟಿಫಿಕೇಶನ್ ಆಫೀಸರ್ ಅಂತ ಇರ್ತಾರೆ, ಬೀಜ ಪ್ರಮಾಣೀಕರಣ ಅಧಿಕಾರಿ ಅಂತ ಇರ್ತಾರೆ. ಅವರು ಅಪ್ರೂವ್ ಮಾಡಿದಾದ್ಮೇಲೆ ಏನಂತಂದ್ರೆ ನಾವು ರೈತರಿಂದ ವಾಪಸ್ ಏನಂದ್ರೆ ಬಲ್ಕ್ ತಗೊಳ್ಳೋದು ಅಂದ್ರೆ ಕಟಾವ್ ಮಾಡಿಸ್ಕೊಂಡು ತಗೊಂಡು ಬಂದಿದ್ದಾದ್ಮೇಲೆ ಏನಂತಂದ್ರೆ ನಾವಿಲ್ಲಿ ಸಂಸ್ಕರಣೆ ಮಾಡೋದು ನಮ್ಮಲ್ಲಿ. ಸೊ ಏನಂತಂದ್ರೆ ನಮ್ಮಲ್ಲಿ ಪ್ರಮಾಣೀಕರಣ ಅವ್ರ ಹತ್ರ ಆಗಿದ್ದಾದ್ಮೇಲೆ ಅದನ್ನ ನಾವು ರೈತರಿಗೆ ರೈತರಿಂದ ವಾಪಸ್ ತಗೊಂಡು ಅವ್ರಿಗೆ ಬೆಲೆ ಕೊಡೋದು. ಸೊ ಏನಂತಂದ್ರೆ ಇಲ್ಲಿ ನಮ್ಮಲ್ಲಿ ಬರೋದಿಲ್ಲ ಏನಂತಂದ್ರೆ ಏನೇ ಪ್ರಮಾಣೀಕರಣದ ಪದ್ಧತಿ ಪ್ರಕಾರ ಏನ್ ಮಾಡ್ಬೇಕಿರುತ್ತೆ ಎಲ್ಲಾನು ಮಾಡಿರೋದ್ರಿಂದ ರೈತರಿಗೆ ನಾವೇನಂತಂದ್ರೆ ಒಳ್ಳೆ ಕ್ವಾಲಿಟಿ ಬೀಜಗಳನ್ನ ಮಾಡಬಹುದು ಅನ್ನೋ ತರ. ನಮ್ಮ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಕೆಲ ಭಾಗಗಳಲ್ಲಿ ಶೇಂಗಾ ಜಾಸ್ತಿ ಬೆಳೀತಾರೆ, ಶೇಂಗಕ್ಕೆ ಅವಕಾಶ ಇದೆಯಾ ನಿಮ್ಮ ರಾಷ್ಟ್ರೀಯ ಬೀಜ ನಿಗಮದಲ್ಲಿ? ಶೇಂಗಾನು ನಾವು ಮಾಡ್ತೀವಿ. ಏನಂತಂದ್ರೆ ಚಿತ್ರದುರ್ಗ ಮತ್ತೆ ಜಗಳೂರು ಭಾಗದಲ್ಲಿ ನಾವು ಶೇಂಗಾ ಏನಂತಂದ್ರೆ ಬೀಜೋತ್ಪಾದನೆ ಮಾಡಬಹುದು. ಈಗ ನೀವು ಕೆಲವೊಂದು ತೊಗರಿ ಇರ್ಬೋದು ಅಥವಾ ಶೇಂಗಾ ಇರ್ಬೋದು, ಕೆಲವೊಂದು ಬೆಳೆಗಳಲ್ಲಿ ನಾವು ಮಳೆ ಆಶ್ರಿತವಾಗಿ ಬೆಳೆಯೋದು. ನಮ್ಮ ಈ ಭಾಗದಲ್ಲಿ ಶೇಂಗಾ ಬೆಳೆಯೋದು ಮುಖ್ಯವಾಗಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ, ಮೊಳಕಾಲ್ಮೂರು ಭಾಗದಲ್ಲಿ, ಆಮೇಲೆ ದಾವಣಗೆರೆ ಜಿಲ್ಲೆ ಜಗಳೂರು ಈ ಭಾಗದಲ್ಲಿ ಮಳೆಯಾಶ್ರಿತದಲ್ಲೇ ಶೇಂಗಾ ಜಾಸ್ತಿ ಬೆಳೆಯೋದು. ಅವರಲ್ಲಿ ಬೀಜೋತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ, ಅಥವಾ ಬೀಜೋತ್ಪಾದನೆ ಮಾಡ್ಬೇಕಂದ್ರೆ ಅವರಿಗೆ ನೀರಾವರಿ ವ್ಯವಸ್ಥೆ ಇರಬೇಕಾಗುತ್ತಾ ಏನಂತ? ಹೌದು ಸರ್, ಏನಂತಂದ್ರೆ ಬೀಜೋತ್ಪಾದನೆ ಮಾಡಬಹುದು, ನಮ್ ಜೊತೆ ಜೊತೆಗೆ ಏನಂತಂದ್ರೆ ಬೇರೆ ಏನಂತಂದ್ರೆ ಬೀಜೋತ್ಪಾದನಾ ಸಂಸ್ಥೆಗಳು ಸಹ ಮಾಡ್ತಿದ್ದಾರೆ. ರೈತರು ಏನಂತಂದ್ರೆ ಇವಾಗ ಸದ್ಯಕ್ಕೆ ಏನಂತಂದ್ರೆ ಕರ್ನಾಟಕ ರಾಜ್ಯದ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ ಸರ್ಕಾರಿ ಇದು ರೈತ ಸಂಪರ್ಕ ಕೇಂದ್ರಗಳಲ್ಲಿ ತಗೊಂಡು ಹೋಗ್ಬಿಟ್ಟು ಮಾಡ್ತಿದ್ದಾರೆ. ಅದ್ರ ಜೊತೆ ಏನಂತಂದ್ರೆ ಅವರು APMC ಅಂತ ಏನಿದೆಯಲ್ಲ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟ್ ಕಮಿಟಿಯಲ್ಲಿ ಏನಂತಂದ್ರೆ ಅಲ್ಲಿ ಯಾರ್ಡ್ಗಳಲ್ಲಿ ಇವಾಗ ಮಾರ್ತಿದ್ದಾರೆ. ಅದ್ರ ಜೊತೆ ಜೊತೆಗೆ ನಮ್ಮಲ್ಲಿ ಮಾಡಿದ್ರೆ ಅವ್ರಿಗೆ ಏನಂತಂದ್ರೆ ಅಲ್ಲಿ ರೇಟ್ಗಿನ ಅಲ್ಲಿ ಬೆಲೆಗಿನ ನಮ್ಮಲ್ಲಿ ಚೆನ್ನಾಗಿ ಸಿಗುತ್ತೆ. ಅದಕ್ಕೆ ಏನಂದ್ರೆ ನಮ್ಮಲ್ಲಿನೂ ನಾವು ಬೀಜೋತ್ಪಾದನೆ ಶೇಂಗಾ ಬೀಜೋತ್ಪಾದನೆ ಮಾಡ್ತಿದೀವಿ. ಸೊ ಅವರು ನಮ್ಮಲ್ಲಿ ಬಂದ್ರೆ ಏನಂತಂದ್ರೆ ನಾವು ಶೇಂಗಾ ಬೀಜೋತ್ಪಾದನೆ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡ್ತೀವಿ ರೈತರಿಗೆ. ಈಗ ನನ್ನ ಪ್ರಶ್ನೆ ಅದಲ್ಲ, ಮಳೆಯಾಶ್ರಿತದಲ್ಲಿ ಬೀಜೋತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಮಾಡಬಹುದು? ಯಾಕಂದ್ರೆ ಸಾಮಾನ್ಯವಾಗಿ ಬರೇ ಶೇಂಗಾ ಬೆಳೆದ್ ಬೇರೆ ಆಗುತ್ತೆ, ಶೇಂಗಾ ಯಾವುದೇ ಒಂದು ಬೆಳೆ ಆಗಲಿ, ಈಗ ಈರುಳ್ಳಿ ಬೀಜೋತ್ಪಾದನೆ ಮಾಡ್ತಾರೆ, ಬೇರೆ ಬೇರೆ ತರಕಾರಿ ಬೀಜೋತ್ಪಾದನೆಗಳು ಮಾಡ್ತಾರೆ. ಮಾಮೂಲಿಗೆ ತರಕಾರಿ ಬೆಳೆಯೋದು ಬೇರೆ ಆಗುತ್ತೆ, ಅದು ಬೀಜೋತ್ಪಾದನೆ ಮೂಲಕ ಬೀಜಗಳಿಗೋಸ್ಕರ ಬೆಳೆಯೋದು ಬೇರೆ ಆಗುತ್ತೆ. ಹಾಗಾಗಿ ಅದಕ್ಕೆ ಯಾವುದೇ ಕೊರತೆ ಉಂಟಾಗಬಾರದು, ಒಂದು ಮಳೆ ಬರದಿದ್ರೆ ನೀರಿನ ಸಮಸ್ಯೆ ಆಗಬಾರದು. ಅಂದ್ರೆ ಆ ಸಮಯ ಅಥವಾ ಸಂದರ್ಭ ತಕ್ಕಂತೆ ನಾವು ಗೊಬ್ಬರ ಕೊಟ್ಟಾಗ ನೀರು ಬಿಡಲೇಬೇಕಾಗುತ್ತೆ. ಇದು ಸಾಧ್ಯ ಆಗುತ್ತಾ ಏನಂತ ನನ್ನ ಪ್ರಶ್ನೆ. ಸಾಧ್ಯ ಆಗುತ್ತೆ ಸರ್. ಬೀಜೋತ್ಪಾದನೆ ಮತ್ತೆ ಕೇವಲ ನಾರ್ಮಲ್ ಆಗಿ ಅವರು ಬೆಳೆಯೋದಕ್ಕೂ ಜಾಸ್ತಿ ವ್ಯತ್ಯಾಸ ಇಲ್ಲ. ಏನಂತಂದ್ರೆ ನಾವು ಇನ್ಸ್ಪೆಕ್ಷನ್ ಸರ್ಟಿಫಿಕೇಶನ್ ಅಂತ ಏನು ಪ್ರಮಾಣೀಕರಣದ ಪದ್ಧತಿ ಪ್ರಕಾರ ಏನಂತಂದ್ರೆ ತಳಿಯಲ್ಲಿ ಯಾವುದು ಬೇರೆ ತಳಿ ಮಿಶ್ರಣ ಆಗಬಾರ್ದು, ಮತ್ತೆ ಏನು ರೋಗ ಇರಬಾರ್ದು ಅನ್ನೋದಷ್ಟೇನೆ, ಬೇರೆ ಎಲ್ಲ ಪದ್ಧತಿಗಳು ಅದೇ ಇರುತ್ತೆ. ಅವ್ರು ಏನಂತಂದ್ರೆ ಶೇಂಗಾ ಪದ್ಧತಿ ಬೀಜೋತ್ಪಾದನೆಗೆ ಬೇರೆ ಅದಕ್ಕೆ ಬೇರೆ ಅಂತ ಇರೋದಿಲ್ಲ. ಏನಂತಂದ್ರೆ ಪದ್ಧತಿಗಳಲ್ಲಿ ಬದಲಾವಣೆ ಆಗೋದು, ಮಿಶ್ರಣ ಇರಬಾರ್ದು, ರೋಗ ಇರದಂಗೆ ನೋಡ್ಕೊಂಡ್ರೆ ಸಾಕು ಅದನ್ನ. ಮತ್ತೇನಂತಂದ್ರೆ ಮಾಯಿಶ್ಚರ್ ಪರ್ಸೆಂಟೇಜ್ ಅಂತ ಇರುತ್ತೆ. ರೈತರು ಏನಂತಂದ್ರೆ ಕಟಾವ್ ಮಾಡಿದಾಗ ಅದರಲ್ಲಿ ಏನಂತಂದ್ರೆ ನೀರಿನ ಅಂಶ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ನಾವು ತಗೊಂತೀವಿ. ಇವನ್ ಅಂದ್ರೆ ಇವಾಗ ಏಕದಳ ಧಾನ್ಯಗಳಿಗೆ ಏನಂತಂದ್ರೆ 12-13% ಏನಂತಂದ್ರೆ ಶೇಕಡದಷ್ಟು ನೀರಿನ ಅಂಶ ಇದ್ರೆ ನಾವು ತಗೊಂತೀವಿ. ಇವಾಗ ಕಟಾವ್ ಮಾಡಿದಾಗ ಏನಂದ್ರೆ 19-20 ಹಂಗಿರುತ್ತೆ. ಆದ್ರೆ ಬೀಜೋತ್ಪಾದನೆಗೆ ಏನಂತಂದ್ರೆ ಇಷ್ಟು ಆ ಪ್ರಮಾಣೀಕರಣ ಪದ್ಧತಿಗಳಲ್ಲಿ ಏನೇನು ಒಂದಿಷ್ಟು ಸ್ಟ್ಯಾಂಡರ್ಡ್ಸ್ ನ ಸೆಟ್ ಮಾಡಿದ್ದಾರೆ ಅದ್ರ ಪ್ರಕಾರ ತಗೊಳ್ಳೋದು ಬಿರುತ್ತೆ. ಬೀಜೋತ್ಪಾದನೆ ಮತ್ತೆ ನಾರ್ಮಲ್ ಬೆಳೆಯೋದ್ರದ್ದು ಪದ್ಧತಿ ಒಂದೇ ಇರುತ್ತೆ. ಏನಂತಂದ್ರೆ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಬರೋದು ಮುಖ್ಯವಾಗಿ ಬರೋದು ಈ ಒಂದು ನಾವು ಯಾವ್ದೋ ಒಂದು ರಾಗಿ ತಳಿ ಕೊಟ್ವಿ, ಶೇಂಗಾ ತಳಿ ಕೊಟ್ವಿ, ಆ ತಳಿಯಲ್ಲಿ ಬೇರೆ ತಳಿ ಮಿಶ್ರಣ ಆಗದೇ ಇರೋದು ಮುಖ್ಯವಾದ ಬೀಜೋತ್ಪಾದನಾ ಪದ್ಧತಿ, ಅದು ಇರಬಾರ್ದು. ಮತ್ತೆ ನೀರಿನ ಅಂಶ, ರೋಗ ಮತ್ತು ಹುಳುಗಳ ಕಾಟ ಇರದಂತೆ ಏನಂತಂದ್ರೆ ಅದರದ್ದು ಮೇಲೆ ನೋಡ್ಲೋಟಕ್ಕೂ ಸಹ ಅದು ಏನಂತಂದ್ರೆ ಎಲ್ಲಾ ತರಗಳ ಪದ್ಧತಿಗಳು ಮತ್ತೆ ಏನಂತಂದ್ರೆ ಏನ್ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿದ್ದಾರೆ ಅದರ ಅನುಕೂಲಕ್ಕೆ ಇತ್ತಂತಂದ್ರೆ ಅದನ್ನ ನಾವು ನಮ್ಮಲ್ಲಿ ಬೀಜೋತ್ಪಾದನೆ ಮಾಡಿದ್ದನ್ನ ತಗೋತೀವಿ ರೈತರಿಂದ. ರೈತರು ಒಳ್ಳೆ ಬೆಳೆ ಬೆಳೆದ್ರ ಶೇಂಗಾ ಇರ್ಬೋದು ಅಥವಾ ರಾಗಿ ಇರ್ಬೋದು ಅಥವಾ ನೀವೇನ ಹೇಳಿದ್ರಲ್ಲ ಭತ್ತನೆ ಬೆಳೆದಿರ್ಬೋದು, ನೀವ್ ಹೇಳಿದಂತ ಒಂದೊಂದು ಷರತ್ತುಗಳು ಅದರಲ್ಲಿ ಇದಾವೆ ಅಂದ್ರೆ ಅದನ್ನ ಖರೀದಿ ಮಾಡ್ಲಿಕ್ಕೆ ಅವಕಾಶ ಇದೆಯಾ ನಿಮಗೆ? ಖರೀದಿ ಮಾಡಕ್ಕೆ ಅವಕಾಶ ಇರುತ್ತೆ ಸರ್, ಯಾವಾಗ ಅಂದ್ರೆ ಅವ್ರ ರೈತರು ನಮ್ಮಲ್ಲಿ ನೋಂದಾಯಿಸಿರ್ಬೇಕು. ಸಂಪರ್ಕ ಮಾಡಬೇಕು, ನಮ್ಮಲ್ಲಿ ಮೊದಲು ನೋಂದಾಯಿಸಬೇಕು ನಮ್ಮ ಮುಖಾಂತರ. ನಾವೇನಂದ್ರೆ ವಾಪಸ್ ಏನಂತಾರೆ ಹೇಳಿದ್ನಲ್ಲ, ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣೀಕರಣ ಸಂಸ್ಥೆ ಜೊತೆಗೆ ನಾವು ನಮ್ಮ ಕಚೇರಿ ಮತ್ತೆ ರೈತರನ್ನ ನಾವಿಬ್ರು ಹೋಗ್ಬಿಟ್ಟು ಅಲ್ಲಿ ಹೋಗಿ ನಾವು ನೋಂದಾಯಿಸ್ಕೊಂತೀವಿ. ನೋಂದಾಯಿಸ್ಕೊಂಡಾದ್ಮೇಲೆ ಅವರು ಏನಂತಂದ್ರೆ ಪ್ರಮಾಣೀಕರಿಸಬೇಕು ಈ ರೈತ ಈ ಏನಂತಂದ್ರೆ ಈ ಬೆಳೆಗೆ ಇವೆಲ್ಲ ಪದ್ಧತಿಗಳನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಏನಂತಂದ್ರೆ ನಮ್ಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಸೀಡ್ ಸರ್ಟಿಫಿಕೇಶನ್ ಅಂತ ಇರ್ತಾರೆ, ಮತ್ತೆ ಸೀಡ್ ಸರ್ಟಿಫಿಕೇಶನ್ ಅಂತ ಆಫೀಸರ್ ಇರ್ತಾರೆ. ಅವರಿಬ್ರು ಅಪ್ರೂವ್ ಅಂತಂದ್ರೆ ಅವರು ಪ್ರಮಾಣೀಕರಣ ಆದ್ಮೇಲೆ ಏನಂತಂದ್ರೆ ಅದು ಎಲ್ಲ ಬೀಜಗಳದ್ದು ಏನಂತಂದ್ರೆ ಪ್ರತಿಯೊಬ್ಬ ರೈತನಿಗೆ ಒಂದೊಂದು ಲಾಟ್ ಅಂತ ನಾವು ಅಲಾಟ್ ಮಾಡ್ತೀವಿ. ಅದ ಲಾಟ್ ಅಲಾಟ್ ಮಾಡಿ ಅದೆಲ್ಲ ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣೀಕರಣ ಆಫೀಸಿಗೆ ಕಳಿಸಿ ಅದರದ್ದು ಈ ಬೀಜಕ್ಕೆ ಇವಾಗ ಭತ್ತಕ್ಕೆ ಮಿನಿಮಮ್ ಅಂತಂದ್ರೆ ಕಡಿಮೆ ಅಂದ್ರೆ 80% ಶೇಕಡದಷ್ಟು ಮೊಳಕೆ ಬಂದಿರಲೇಬೇಕು ಅಂದ್ರಷ್ಟೇ ಅದು ಪ್ರಮಾಣೀಕರಣದ ಬೀಜ ಅಂತ ಕನ್ಸಿಡರ್ ಆಗುತ್ತೆ. ಅದನ್ನ ಏನಂತಂದ್ರೆ ಅವ್ರದ್ದು ಬೆಂಗಳೂರಲ್ಲಿ ಧಾರವಾಡ ಮತ್ತೆ ರಾಯಚೂರಲ್ಲಿ ಮೂರು ವಲಯಗಳಲ್ಲಿ ಅಲ್ಲಿ ನಾವು ಕಳಿಸ್ತೀವಿ. ಕಳಿಸಿ ಆಗ್ಬಿಟ್ಟು ಅವರು ಅಲ್ಲಿ ಇಲ್ಲ ಈ ರೈತಂದು ಈ ಬೀಜ ಏನಂತಂದ್ರೆ ಪ್ರಮಾಣೀಕರಣದ ಪದ್ಧತಿಗಳನ್ನೆಲ್ಲ ಏನಂತಂದ್ರೆ ಪೂರೈಸಿದೆ ಅಂತ ಅಂದಮೇಲೆ ನಾವು ಅದನ್ನ ನಮ್ಮಲ್ಲಿ ತಗೊಂತೀವಿ. ರಾಷ್ಟ್ರೀಯ ಬೀಜ ನಿಗಮದ ಬೀಜ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡ್ಬಿಟ್ಟು ನಾವು ವಾಪಸ್ ಮಾರಾಟ ಮಾಡೋದು. ಈಗ ನೋಂದಾಯಿಸಿಕೊಂಡಿರಂತ ರೈತರು ಈಗ ಭತ್ತನೆ ಇರ್ಬೋದು, ರಾಗಿ ಇರ್ಬೋದು ಅಥವಾ ಶೇಂಗಾನೇ ಇರ್ಬೋದು, ಅವ್ರು ಬೆಳೆದಾರಂದ್ರೆ ಅವರಿಂದ ಖರೀದಿ ಮಾಡಿ ಆದ್ಮೇಲೆ ಇದೆಲ್ಲ ನೀವು ಏನು ಷರತ್ತುಗಳು ಹೇಳಿದ್ರಲ್ಲ ಅದನ್ನೆಲ್ಲ ಫಾಲೋ ಅವರೆಲ್ಲ ಅನುಸರಿಸಿ ಅದನ್ನ ಬೆಳೆದಿರ್ತಾರೆ, ಅದನ್ನ ನೀವು ಅವ್ರ ಕಡೆಯಿಂದ ಖರೀದಿ ಮಾಡ್ತಾರೆ, ಅದ ನಂತರ ಅವರಿಗೆ ಪೇಮೆಂಟ್ ಮಾಡೋದಿರಬಹುದು, ಯಾವ ರೀತಿ ಮಾಡ್ತಾರೆ ಎಲ್ಲ, ಅದು ಸರ್ಟಿಫೈ ಆಗಿ ಬಂದ ಮೇಲೆ ಮಾಡ್ತಾರಾ ಅಥವಾ ಅದನ್ನ ಖರೀದಿ ಮಾಡಿದ ಕೂಡಲೇ ಮಾಡ್ತಾರಾ? ಸರ್, ನಮ್ಮಲ್ಲಿ ಏನಂತಂದ್ರೆ ನೋಂದಾಯಿಸಿಕೊಂಡು ಈ ಪ್ರಮಾಣೀಕರಣದ ಷರತ್ತುಗಳನ್ನೆಲ್ಲ ಪೂರೈಸಿದಾದ್ಮೇಲೆ, ಕಟಾವ್ ಆಗಿದ್ದಾದ್ಮೇಲೆ ನೀರಿನ ಅಂಶ ಏಕದಳ ಧಾನ್ಯಗಳಿಗೆ ಪ್ರತಿಯೊಂದು ಬೆಳೆಗೂ ಏನಂತಂದ್ರೆ ಇಷ್ಟಿಷ್ಟು ಇಷ್ಟೇ ಅದು ಬೇಕು ಅಂತ ಹೇಳ್ಬಿಟ್ಟು ಇರುತ್ತೆ. ಅದನ್ನ ನಾವು ಏನಂತಂದ್ರೆ ಮೊದಲು ಕಟಾವ್ ಆಗಿದ್ದಾದ್ಮೇಲೆ ರೈತ ಬಂದ್ಬಿಟ್ಟು ಸ್ಯಾಂಪಲ್ ತರ ಒಂದ್ ಕೆಜಿ ಅಷ್ಟು ತಗೊಂಡ್ಬಂದ್ಬಿಟ್ಟು ನಮ್ಮಲ್ಲಿ ರೈತ ಒಪ್ಪಿಸ್ಬೇಕು. ಒಪ್ಪಿಸಿದಾದ್ಮೇಲೆ ನಮ್ಮಲ್ಲಿ ಏನಂತಂದ್ರೆ ನಾವು ನೀರಿನ ಅಂಶ ಚೆಕ್ ಮಾಡ್ಬಿಟ್ಟು ಮತ್ತೆ ಅದರದ್ದು ಫಿಸಿಕಲ್ ಅಪಿಯರೆನ್ಸ್ ಅಂದ್ರೆ ಹೆಂಗೆ ಕಾಣುತ್ತೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ರೈತ ಕಪ್ಪಾಗಿದ್ರೆ ರೋಗ ಇತ್ತಂದ್ರೆ ಅದನ್ನ ನಾವು ತಗೊಳ್ಳೋದಿಲ್ಲ. ಅದನ್ನ ಏನಂತಂದ್ರೆ ನೀರಿನ ಅಂಶ ಮತ್ತೆ ಹೊರಗಿಂದ ಫಿಸಿಕಲ್ ಅಪಿಯರೆನ್ಸ್ ಅಂತ ಏನಂತೀವಿ, ಅದನ್ನ ಎರಡೂ ನೋಡ್ಬಿಟ್ಟು ಏನಂದ್ರೆ ನಮ್ಮಲ್ಲಿ ಏನಂತಂದ್ರೆ ನೀರಿನ ಅಂಶ ಚೆಕ್ ಮಾಡುವಂತ ಇದಾವೆ ಮಷಿನ್ಗಳಿದ್ದಾವೆ, ಪ್ರಯೋಗಾಲಯ ಇದೆ. ಪ್ರಯೋಗಾಲಯ ಅಂದ್ರೆ ಮಾಯಿಶ್ಚರ್ ಮೀಟರ್ ಅಂತ ಕರಿತೀವಿ, ಅದನ್ನ ಚೆಕ್ ಮಾಡ್ಬಿಟ್ಟು ನಾ ಮತ್ತೆ ಬೇರೆ ತಳಿಗಳು ಏನಾರು ಮಿಕ್ಸ್ ಇದೆಯಾ ಅಂತ ನೋಡ್ತೀವಿ. ಅದಕ್ಕೆ ಪರ್ಸೆಂಟೇಜ್ ಅಂತ ಇರುತ್ತೆ, ಇಷ್ಟು ಪರ್ಸೆಂಟೇಜ್ ಅಷ್ಟೇ ಪರ್ಮಿಷನ್ ಇರುತ್ತೆ ಅನ್ನೋ ತರ ಇರುತ್ತೆ ಪ್ರಮಾಣೀಕರಣದ ಪದ್ಧತಿ ಪ್ರಕಾರ. ಅದನ್ನೆಲ್ಲ ಚೆಕ್ ಮಾಡ್ಬಿಟ್ಟು ರೈತನಿಗೆ ನಾವು ತಗೊಂಡ್ಬಾ ಅಂತ ಹೇಳ್ತೀವಿ ಕಟಾವ್ ಮಾಡಿದ್ದಾದ್ಮೇಲೆ. ಅದಕ್ಕೆ ಏನಂತಂದ್ರೆ ಬಲ್ಕ್ ಅಂತಾರೆ, ಅಂದ್ರೆ ಕಟಾವ್ ಮಾಡಿ ಒಣಗಿಸ್ಬಿಟ್ಟು ತಗೋಬರ್ಬೇಕು. ಒಣಗಿಸಿ ತಗೊಂಡು ಬಂದಾದ್ಮೇಲೆ ಪ್ರಮಾಣೀಕರಣದ ಪದ್ಧತಿ ಪ್ರಕಾರ ಏನೇನು ಷರತ್ತುಗಳಿರ್ತವೆ ಅವೆಲ್ಲ ಇಲ್ಲಿ ಬಂದೂ ಅವು ಏನಂದ್ರೆ ಹೊಲದಲ್ಲಷ್ಟೇ ಅಲ್ಲ, ನಮ್ಮ ಇದ್ರಲ್ಲೂ ಆಫೀಸಲ್ಲಿ ದಾಸ್ತಾನು ಮಾಡ್ತೀವಲ್ಲ ಅಲ್ಲಿನೂ ಬಂದಾಗ ಅದೆಲ್ಲಾನು ಷರತ್ತುಗಳನ್ನ ಪೂರೈಸುತ್ತೆ. ಅಂದ್ರೆ ಅವ್ರಿಗೆ ಏನಂತಂದ್ರೆ ನಾವು ರೈತರಿಗೆ ನೀವು ತಗೊಂಡು ಬನ್ನಿ ನಮ್ಮಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಸಂಸ್ಕರಣೀಕರಣಿಸೋದಕ್ಕೆ. ಅವಾಗ ತಗೊಂಡು ಬಂದಾದ್ಮೇಲೆ ರೈತರಿಗೆ ಏನಂತಂದ್ರೆ ಈ ಕಟಾವ್ ಮಾಡಿ ಎಷ್ಟು ನಮ್ಮಲ್ಲಿ ಬಲ್ಕ್ ಅವ್ರದ್ದು ಕ್ವಾಂಟಿಟಿ ಇರುತ್ತೆ ಅದರದ್ದು 100% ಬೀಜಕ್ಕೆ ನಾವು ಇವತ್ತು ರೈತ ತಗೊಂಡ್ಬಂದ ಅಂದ್ರೆ ಈ ತಿಂಗಳಲ್ಲಿ ಕಟಾವ್ ಮಾಡಿದ್ದಾನೆ ಅಂದ್ರೆ ಆ ಕಟಾವ್ ಮಾಡಿರೋ ತಿಂಗಳಲ್ಲಿ ರೇಟ್ ಏನಿರುತ್ತೆ ಕೃಷಿ ಮಾರಾಟ ವಾಹಿನಿನಲ್ಲಿ ಆ ಬೆಳೆಗೆ ಆ ತಳಿಗೆ ಏನ್ ರೇಟ್ ಇರುತ್ತೆ ಅದರದ್ದು 80% ರೇಟ್ ಅನ್ನ ನಾವೇನಂದ್ರೆ ರೈತರಿಗೆ ಅಡ್ವಾನ್ಸ್ ಅಂತ ಕೊಡ್ತೀವಿ. ಮೊದಲು ಮುಂಗಡವಾಗಿ ಪೇಮೆಂಟ್ ಮಾಡ ಮುಂಗಡ ಪದ್ಧತಿ ಅದು. ಒಂದು ರೈತ ತಂದು ಹಾಕಿದ್ದಾದ್ಮೇಲೆ 2-3 ದಿನದಲ್ಲಿ ನಾವು ಬಿಲ್ ರೆಡಿ ಮಾಡಿಬಿಟ್ಟು 10-15 ದಿನದಲ್ಲಿ ರೈತನಿಗೆ ಮುಂಗಡ ಪೇಮೆಂಟ್ ಆಗುತ್ತೆ. ಇದೇನಂತ 100% ಸೀಡು ರೇಟ್ ಎಷ್ಟಿರುತ್ತೆ ಅದ್ರದ್ದು 80% ರೇಟ್. ಏನಂತ 100 ರೂಪಾಯಿ ತಂದ್ರೆ 10 ಕ್ವಿಂಟಲ್ ತಂದಿದ್ದಾರೆ, 10 ಕ್ವಿಂಟಲ್ಗೂ ನಾವು ಏನಂದ್ರೆ ಅದೆಷ್ಟಾಗುತ್ತೆ ಅದ್ರ 80% ನೀವು ಕೃಷಿ ಮಾರಾಟ ವಾಹಿನಿ ಬೆಲೆ ನೋಡ್ಬಿಟ್ಟು ಅದ್ರದ್ದು 80% ರೇಟ್ ಅನ್ನ ನಾವು ರೈತರಿಗೆ ಕೊಡ್ತೀವಿ. ಮಾರುತಿ ಅವರ, ಈಗ ಒಂದು ಖರೀದಿ ಮಾಡಿ ನೀವು ರೈತರಿಗೆ ಅವರಿಗೆ ಪೇಮೆಂಟ್ ಮಾಡೋದು ಒಂದು ಇಲ್ಲಿ ಆಯ್ತು, ನೀವು ಖರೀದಿ ಮಾಡಿದ ಮುಂದಿನ ಒಂದು ಪ್ರಕ್ರಿಯೆ ಹೆಂಗ್ ನಡೀತೈತೆ? ರೈತರ ಹತ್ರ ಖರೀದಿ ಮಾಡಿದಾದ್ಮೇಲೆ ಒಂದು ಬೆಳೆ ಒಂದೊಂದು ತಳಿಗೆ ಸ್ಪೆಸಿಫಿಕ್ ಆಗಿ ಅದಕ್ಕೊಂದು ಅದರದೇ ಆದಂತಕ್ಕಂತ ಒಂದು ಪ್ಯಾಕಿಂಗ್ ಸೈಜ್ ಅಂತ ಏನಿರುತ್ತೆ ಆ ಸೈಜ್ ಇರುತ್ತೆ, ಆ ಸೈಜ್ ಅಲ್ಲಿ ನಮ್ಮ ಲೇಬ್ಲಿಂಗ್ ಅಲ್ಲಿ ನಾವು ಅದನ್ನ ಪ್ಯಾಕ್ ಮಾಡ್ತೀವಿ. ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ಮುಂಗಾರು ಅಥವಾ ಹಿಂಗಾರು ಅಲ್ಲಿ ನಮಗೆ ಮುಖ್ಯವಾಗಿ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರ ಮೂಲಕ ಅಥವಾ ನಮ್ಮದೇ ಒಂದಂತ ಒಂದು ಖಾಸಗಿ ಡೀಲರ್ಗಳು ಇರ್ತಾರೆ ಅವ್ರ ಮುಖಾಂತರ, ಮತ್ತೆ ನಮ್ಮದೇ ದಾವಣಗೆರೆಯಲ್ಲಿ ಸೇಲ್ ಕೌಂಟರ್ ಇದೆ, ಈ 3 ಮೂಲಕ ನಾವು ಆ ಬೀಜವನ್ನ ನಾವು ರೈತರಿಗೆ ತಲುಪುವಾಗೆ ನಾವು ಮಾಡ್ತೇವೆ. ಇದಲ್ಲದೆ 10 ವರ್ಷದ ಕೆಳಗಿನ ತಳಿಗಳಿಗೆ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯಲ್ಲಿ ವಿಶೇಷವಾಗಿ ಈಗ ನೀವೇನು ಕಡಲೆ ಅಂತ ಹೇಳಿದ್ರೆ ಕಡಲೆಯಲ್ಲಿ G2-5 ಅಂತ ಹೊಸ ತಳಿ ಇದೆ, ಮತ್ತೆ ಕದರಿ ಲೇಪಾಕ್ಷಿ ಅಂತ ಹೊಸ ತಳಿ ಇದೆ. ಆ ಹೊಸ ತಳಿಗಳಿಗೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯಲ್ಲಿ ರೈತರಿಗೆ ಉಚಿತವಾಗಿ ಮಿನಿ ಕಿಟ್ ಮೂಲಕ ನಾವು ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ನಾವು ವಿಶೇಷವಾಗಿ ರೈತರಿಗೆ ಕೊಡ್ತೀವಿ. ರೈತರಿಗೆ ಕೊಟ್ಟು ಆ ವಿಶೇಷ ತಳಿಗಳು ಹೇಗೆ ಬಂದಿದ್ದಾವೆ ಅಂತ ಒಂದು ನಾವು ಕ್ಷೇತ್ರ ದಿನವನ್ನು ಕೂಡ ನಾವು ರೈತದ ಕ್ಷೇತ್ರದಲ್ಲಿ ಏನವರು ಅವರ ಒಂದು ಜಮೀನಲ್ಲೇ ನಾವು ಈ ಒಂದು ತಳಿ ಹೇಗೆ ಬಂದಿದೆ ಅನ್ನೋದನ್ನ ನಾವು ಪರೀಕ್ಷಿಸಿ ಒಂದು ವಿಶೇಷ ದಿನವನ್ನಾಗಿ ನಾವು ಅಲ್ಲಿ ಮಾಡ್ತೀವಿ. ಈ ಒಂದು ತಳಿ ಹೇಗೆ ಬರುತ್ತೆ, ಇದು ಹೊಸ ತಳಿ ಹಳೆ ತಳಿಗಿಂತ ಈ ಹೊಸ ತಳಿನ ನೀವು ಹೇಗೆ ಅಳವಡಿಸ್ಕೊಬಹುದು ಅಂತ ನಾವು ವಿಶೇಷವಾಗಿ ಆ ತರ ಒಂದು ನಮ್ಮಲ್ಲಿ ಅವಕಾಶ ಇದೆ. ಸರ್ಟಿಫೈ ಮಾಡ್ತಿರಲ್ಲ ಬೀಜದ ಸರಿ ಇದೆ, ಅದನ್ನ ಪ್ಯಾಕಿಂಗ್ ಎಲ್ಲ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅಂದ್ರೆ ನಮ್ಮ ರೈತರಿಗೆ ನಂಬಿಕೆ ಬರಬೇಕು ರಾಷ್ಟ್ರೀಯ ಬೀಜ ನಿಗಮದ್ದೇ ಇದು 11 ಇರಬೇಕು ಅಂದ್ರೆ ಇದನ್ನ ನಾವು ಖರೀದಿ ಮಾಡಬಹುದಂತ ಅವರಿಗೆ ಇದಾಗಬೇಕು. ರೈತರು ಖರೀದಿಸಿದ ಬೀಜವನ್ನ ನಮ್ಮ ಗೋದಾಮಿಗೆ ದಾಸ್ತಾನಿಗೆ ತಂದಾಗ ಅದನ್ನ ಸಂಸ್ಕರಿಸಿದಾದ ನಂತರ ನಾವು ಆ ಒಂದು ಬೀಜದ ಸ್ಯಾಂಪಲ್ ಅನ್ನ ಕರ್ನಾಟಕ ರಾಜ್ಯ ಸಾವಯವ ಪ್ರಮಾಣ ಸಂಸ್ಥೆ ಆ ಸಂಸ್ಥೆಗೆ ಆ ಲಾಟ್ ನಂಬರ್ ಅದನ್ನ ನಾವು ಕಳಿಸ್ಕೊಡ್ತೇವೆ. ಅದನ್ನ ಕಳಿಸ್ಕೊಟ್ಟ ತಕ್ಷಣ ಅವರೆಲ್ಲ ಅದನ್ನ ಭೌತಿಕವಾಗಿ ಹೇಗಿದೆ ಬೀಜ, ಜರ್ಮಿನೇಷನ್ ಪರ್ಸೆಂಟ್, ಮೊಳಕೆಯ ಪರ್ಸೆಂಟ್ ಎಷ್ಟಿದೆ ಅವನ್ನೆಲ್ಲ ನೋಡಿ ಈ ಲಾಟು ಒಂದು 100-200 ಕ್ವಿಂಟಲ್ ವರೆಗೂ ಇರುತ್ತೆ, ಇಷ್ಟು ಪ್ರಮಾಣದ ಬೀಜವಾಗಿ ನೀವು ಮಾರಾಟ ಮಾಡಬಹುದು ಅಂತ ಅವರೊಂದು ನಮಗೆ ಸರ್ಟಿಫಿಕೇಟ್ ಮಾಡಿ ಕೊಡ್ತಾರೆ. ಅದನ್ನ ಈಗ ರಾಗಿಗಾದ್ರೆ ವಿಶೇಷವಾಗಿ 4 ಕೆಜಿಯಲ್ಲಿ, ತೊಗರಿ ಆದ್ರೆ 4 ಕೆಜಿಯಲ್ಲಿ, ಶೇಂಗಾ ಆದ್ರೆ 30 ಕೆಜಿಯಲ್ಲಿ, ಕಡಲೆ ಆದ್ರೆ 20 ಕೆಜಿಯಲ್ಲಿ, ಈ ತರ ವಿಧ ವಿಧವಾಗಿ ಪ್ಯಾಕಿಂಗ್ ಮಾಡಿ ರೈತ ಸಂಪರ್ಕ ಕೇಂದ್ರಗಳಿಗೆ ಇಲ್ಲ ನಮ್ಮ ಖಾಸಗಿ ಡೀಲರ್ಗಳಿಗೆ ಇಲ್ಲ ನಮ್ಮ ಸೇಲ್ ಕೌಂಟರ್ ಅಲ್ಲೇ ನಾವು ಅದನ್ನ ಮಾರಾಟವನ್ನು ಮಾಡ್ತೇವೆ. ಈಗ ನೀವು ಪ್ಯಾಕಿಂಗ್ ಮಾಡ್ತಿರಲ್ಲ, ಅದ್ರ ಮೇಲೆ ಎಲ್ಲ ನಮೂದಿಸಿರ್ತಾರ, ಅಂದ್ರೆ ಇಷ್ಟು ಪರ್ಸೆಂಟ್ ಜರ್ಮಿನೇಷನ್ ಇಷ್ಟು ಪರ್ಸೆಂಟ್ ಇದೆ, ಭೌತಿಕವಾಗಿ ಇಷ್ಟೊಂದು ಫಿಸಿಕಲ್ ಪ್ಯೂರಿಟಿ ಅಂತ ಹೇಳ್ತೀವಿ ನಾವು, ಅದು ಇಷ್ಟು ಪರ್ಸೆಂಟ್ ಇದೆ, ಜರ್ಮಿನೇಷನ್ ಪರ್ಸೆಂಟ್ ಇಷ್ಟಿದೆ, ಈ ಲಾಟ್ ನಂಬರ್ ಇದು ಅಂತ ನಾವೆಲ್ಲ ಲೇಬಲಿಂಗ್ ಅಲ್ಲಿ ಹೊರಗಡೆ ಪ್ಯಾಕಿಂಗ್ ಅಲ್ಲಿ ಕೂಡ ನಾವು ಅದನ್ನ ಮಾರ್ಕ್ ಅನ್ನ ಮಾಡ್ತೇವೆ. ಈ ಕೆಲವೊಂದು ಸಂದರ್ಭದಲ್ಲಿ ಯಾವ್ದೋ ಒಂದು ಬೀಜ ತಗೊಂಡೋಗ್ತಾರೆ, ಸರಿಯಾಗಿ ಮೊಳಕೆ ಬಂದಿರಲ್ಲ ಅಂತ ಹೇಳ್ತಿರ್ತಾರೆ, ಅವಾಗ ಸಮಸ್ಯೆ ಆಗಬಾರ್ದು ರೈತರಿಗೆ. ಹಾಗಾಗಿ ಅದ್ರ ಗೈಡ್ಲೈನ್ಸ್ ಏನು, ನೀವು ಅದನ್ನ ಯಾವ ರೀತಿ ಬಳಸಬೇಕು, ಎಷ್ಟು ಪರ್ಸೆಂಟೇಜ್ ಅದ್ರ ಜರ್ಮಿನೇಷನ್ ಇದೆ ಅಂತ ರೈತರಿಗೆ ತಲುಪೋದಕ್ಕಿಂತ ಮುಂಚೆನೆ ನಾವೆಲ್ಲ ರೀತಿಯಾಗಿ ನಾವು ಟೆಸ್ಟ್ ಮಾಡಿನೆ ಅದನ್ನ ನಾವು ರೈತರಿಗೆ ಕೊಡ್ತೀವಿ. ಇದಕ್ಕೆ ಮೇನ್ ಆಗಿದ್ದಕ್ಕೆ ಪ್ರಮಾಣಿತ ಬೀಜ, ರಾಷ್ಟ್ರೀಯ ಬೀಜನೆಗೆ ಹೋದ್ರೆ ಮೇನ್ ಏನಂದ್ರೆ ಪ್ರಮಾಣಿತ ಬೀಜವನ್ನು ಮಾತ್ರ ನಾವು ಮಾಡಿಬಿಟ್ಟು ರೈತರಿಗೆ ಸಪ್ಲೈ ಮಾಡ್ತೀವಿ. ಖಾಸಗಿ ಕಂಪನಿಯವರೆಲ್ಲ ನಿಜ ಚೀಟಿ ಅಂತ ಕೊಡ್ತಾರೆ, ಅವರಿಗೆ ಯಾವ್ರಿಗೆ ಯಾರು ಪ್ರಮಾಣಿಸಿ ಕೊಡೋದಿಲ್ಲ, ಅವರಿಗೆ ಕಂಪನಿಯವರು ತಾವೇ ಸ್ವತಃ ಇದನ್ ಮಾಡಿ ನಿಜ ಚೀಟಿಯಲ್ಲಿ ಕೊಡ್ತಾರೆ. ಆದ್ರೆ ನಮ್ಮ ರಾಷ್ಟ್ರೀಯ ಬೀಜ ನಿಗಮದಲ್ಲಿ ನಮ್ಮ ಮತ್ತು ಕರ್ನಾಟಕ ಸಾವಯವ ಪ್ರಮಾಣ ಸಂಸ್ಥೆ ಇವೆರಡೂ ಸಂಸ್ಥೆಗಳು ಅದನ್ನ ಸರ್ಟಿಫೈ ಮಾಡಿ ಆಮೇಲೆ ಅದು ರೈತರ ಹತ್ರ ತಲುಪೋದು. ರೈತರಿಗೆ ತಲುಪೋದಕ್ಕೆ ಮುಂಚೆನೆ ಅವೆಲ್ಲಾ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಮೀಟ್ ಆದ್ರೆ ಮಾತ್ರನೇ ನಾವು ರೈತರಿಗೆ ಸಪ್ಲೈ ಅನ್ನು ಕೊಡ್ತೇವೆ. ಇನ್ನು ಒಂದು ಪ್ರಶ್ನೆ ಏನಂದ್ರೆ, ಚಿತ್ರದುರ್ಗ ಅಥವಾ ದಾವಣಗೆರೆ ಜಿಲ್ಲೆಯಲ್ಲಿ ಕೆಲವೊಂದು ಬೆಳೆಗಳು ಕೆಲವೊಂದು ಸಂದರ್ಭದಲ್ಲಿ ಕಡಿಮೆ ಮಳೆ ಆಗಿರ್ತದೆ, ಕೆಲವೊಂದು ಸಂದರ್ಭದಲ್ಲಿ ಹೆಚ್ಚು ಮಳೆ ಆಗಿರ್ತದೆ. ಈ ಮಳೆಯ ಪ್ರಮಾಣ ಇದನ್ನ ನೋಡಿಕೊಂಡು ಕೆಲವೊಂದು ತಳಿಗಳನ್ನ ಶಿಫಾರಸು ಮಾಡಿರ್ತಾರೆ ಇಲಾಖೆಯಿಂದ, ನಾವು ಅದ್ರ ಬಗ್ಗೆ ಮಾಹಿತಿ ಕೇಳಿರ್ತೀವಿ. ಅಂದ್ರೆ ಕಡಿಮೆ ಮಳೆಗೆ ಇಂಥ ನೀವು ತಳಿ ಬಿತ್ತಿದ್ರೆ ಚೆನ್ನಾಗಿ ಬೆಳೆ ಇಳುವರಿ ಬರುತ್ತೆ, ಇಲ್ಲ ಎಂತ ಮಳೆ ಹೆಚ್ಚು ಮಳೆ ಆದ್ರೂ ಇಂಥ ತಳಿ ಬಿತ್ತಿದ್ರೆ ನಿಮಗೆ ಇಳುವರಿ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಶಿಫಾರಸು ಆಗಿರುತ್ತೆ. ಇದ್ರ ಬಗ್ಗೆ ಶಿಫಾರಸು ನೀವೇ ಮಾಡಿರ್ತೀರ ಅಥವಾ ಇಲಾಖೆ? ಇಲ್ಲ, ಇಲಾಖೆಯಿಂದ ಹಳ್ಳಿಯ ಗ್ರಾಮದ ಹವಾಗುಣದ ಮೇಲೆ ಅದನ್ನೊಂದು ರೆಕಮೆಂಡೇಶನ್ ಕೊಡ್ತಾರೆ. ಅದ ಇದ್ರ ಮೇಲೆ ನಾವು ರೈತರಿಗೆ, ಆ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಆ ಬೆಳೆ ಆ ತಳಿಯನ್ನು ನಾವು ಇಲ್ಲಿಂದ ನಾವು ಕೊಡ್ತೇವೆ. ಯಾಕಂದ್ರೆ ನಾನು ಉದಾಹರಣೆಗೆ ಹೇಳ್ತೇನೆ ಅಂದ್ರೆ, ಕಳೆದ 3 ವರ್ಷದಿಂದ ನಮ್ಮ ಚಿತ್ರದುರ್ಗ ಜಿಲ್ಲೆಯಾದ ಮೊಳಕಾಲ್ಮೂರು, ಚಳ್ಳಕೆರೆ ಮತ್ತೆ ದಾವಣಗೆರೆ ಜಿಲ್ಲೆ ಜಗಳೂರು ಪ್ರದೇಶಗಳಲ್ಲಿ ಶೇಂಗಾ ಸರಿಯಾಗಿ ಬೆಳೆ ಬಂದಿಲ್ಲ. ಕಾರಣ ಏನಂದ್ರೆ ಅತಿ ಹೆಚ್ಚು ಮಳೆಯಾಗಿ ಕೈಗೆ ಸಿಗ್ಲಾರ್ದಂಗ ಆಯ್ತು. ಯಾಕಂದ್ರೆ ನಾನು ಇದೇ ಈ ಒಂದು ವಿಷಯನ ನಾನು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಿಗೆ ಕೇಳಿದಾಗ, ಅದು ಮೊದಲು ಏನವರು ಶಿಫಾರಸು ಮಾಡಂತ ತಳಿ ಏನಿತ್ತು ಈಗ ಅವ್ರು ಆಗ್ತಿರೋದು ಅಂದ್ರೆ ಕಡಿಮೆ ಮಳೆ ಬಿದ್ದಂತ ಪ್ರದೇಶದಲ್ಲಿನೂ ಅದನ್ನ ಬೆಳೆಯಕ, ಹೆಚ್ಚು ಮಳೆ ಆದ್ರೆ ಇದಕ್ಕೆ ಇದು ಬೆಳೆ ಬರೋದಿಲ್ಲ ಅನ್ನೋ ಒಂದು ಮಾತು ಹೇಳಿದೆ. ಅದಕ್ಕಾಗಿ ನಾನು ಕೇಳಿದೆ ಅದನ್ನ. ಅದೇ ರೈತ ಸಂಪರ್ಕ ಕೇಂದ್ರದ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ನಮ್ಮ ಈ ಒಂದು ಭಾಗಕ್ಕೆ ಈ ಒಂದು ತಳಿ ಬೇಕು ಅಂತ ನಮ್ಮಲ್ಲಿ ಬೇಡಿಕೆಯನ್ನು ಕೊಟ್ಟಾಗ ನಾವು ಆ ಸಂಬಂಧಪಟ್ಟ ಭಾಗಕ್ಕೆ ಯಾವ ತಳಿ ಬೇಕೋ ಆ ಸೂಕ್ತವಾದ ತಳಿಯನ್ನು ನಾವು ಅವರಿಗೆ ಕಳಿಸ್ಕೊಡ್ತೇವೆ. ಈಗ ನೀಲಗಂಗಾ ಅವರೇ, ದಾವಣಗೆರೆ ನಿಮ್ಮ ಒಂದು ಕಚೇರಿಯಿಂದ ಶಿವಮೊಗ್ಗ, ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆ ರೈತರಿಗೆ ಬೀಜನ ಒಂದು ತಲುಪಿಸುವ ವ್ಯವಸ್ಥೆ ಮಾಡ್ತಾರೆ, ಅಂದ್ರೆ ಮಾರಾಟ ಮಾಡೋದು ಅದು ಇಲಾಖೆ ಮುಖಾಂತರ ರೈತರಿಗೆ ತಲುಪುತ್ತೆ, ಯಾವ ರೀತಿ ವ್ಯವಸ್ಥೆ ಇದೆ ಇಲ್ಲೇದಷ್ಟೇ ನಾನು ಕೇಳ್ತೇನೆ, ನಮ್ಮ ರಾಜ್ಯದ ಬೇಡ, ಯಾಕಂದ್ರೆ ನಮ್ಮ ಜಿಲ್ಲೆಗಳಿಗೆ ಮೊದಲು ಮುಖ್ಯ ಬೇಕು. ಎಲ್ಲೆಲ್ಲಿ ಯಾವ ರೀತಿ ಮಾಡ್ತಾರೆ, ರೈತರು ಯಾರನ್ನ ಸಂಪರ್ಕ ಮಾಡಿದ್ರೆ ನಿಮ್ಮ ರಾಷ್ಟ್ರೀಯ ಬೀಜ ನಿಗಮದ ಒಂದು ಬೀಜಗಳು ಸಿಗುತ್ತೆ ಅವರಿಗೆ? ಈಗೇನಂದ್ರೆ ಎಲ್ಲಾ ಸರ್ಕಾರಿ ಇಲಾಖೆಗಳಲ್ಲಿ ಏನಂತಂದ್ರೆ ನಮ್ಮ ಬೀಜದ್ದೇನಂತಂದ್ರೆ ಗೊತ್ತಿದೆ, ನಮ್ಮ ರಾಷ್ಟ್ರೀಯ ಬೀಜ ನಿಗಮದ ಬಗ್ಗೆ ಆಲ್ರೆಡಿ ಏನಂದ್ರೆ 1963 ಇದು ನಡೆದಿರೋದ್ರಿಂದ ಎಲ್ಲ ರೈತರಿಗೂ ಗೊತ್ತಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ 70% ರಾಷ್ಟ್ರೀಯ ಬೀಜ ನಿಗಮದ್ದೇ ಭತ್ತ ಹೋಗುತ್ತೆ. ಮತ್ತೆ ಏನಂತಂದ್ರೆ ನಾವು ಎಲ್ಲಾ ಕಡೆ ನಮ್ಮ ಸರ್ಕಾರಿ ಇಲಾಖೆಗಳಲ್ಲಿ ನಮ್ಮ ಕಚೇರಿಗೆ ಸಂಬಂಧಪಟ್ಟ ಅಧಿಕಾರಿಗಳ ನಂಬರ್ ಬರೆದು ನಾವೇನಂತಂದ್ರೆ ಈ ಲೀಫ್ಲೆಟ್ಸ್ ಅಂತಾರಲ್ಲ ಅದನ್ನೆಲ್ಲ ಅಂಟಿಸಿ ಏನಂತಂದ್ರೆ ಬಂದಿರ್ತೀವಿ. ರೈತರು ಏನಂತಂದ್ರೆ ಇಲಾಖೆಯಲ್ಲಿ ರಾಷ್ಟ್ರೀಯ ಬೀಜ ನಿಗಮದ ಅಧಿಕಾರಿಗಳ ಮೊಬೈಲ್ ನಂಬರ್ನ ತಗೋಬಹುದು, ಅದ್ರ ಮುಖಾಂತರ ಫೋನ್ ಮಾಡಿದ್ರೆ ಏನಂತಂದ್ರೆ ಹಿಂಗೆ ರೈತರು ನಮ್ಗೆ ಹಿಂಗ್ ಇದರ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನಾವೇನಂದ್ರೆ ಅವರಿಗೆ ಹೇಳ್ತೀವಿ ಈ ಟೈಮಲ್ಲಿ ಸಿಗುತ್ತೆ ನಿಮಗೆ ಬನ್ನಿ ಈ ಟೈಮಲ್ಲಿ ಅಂತ ನಾವು ಗೈಡೆನ್ಸ್ ಕೊಡ್ತೀವಿ ಅದನ್ನ. ಮತ್ತೆ ಈಗ ರೈತರು ಎಷ್ಟೋ ಜನ ಬಂದ್ಬಿಟ್ಟು ಇಲಾಖೆಯಲ್ಲಿ ನಮಗೆ ಈ ತರ ಬೀಜ ಬೇಕು, ಈ ರಾಷ್ಟ್ರೀಯ ಬೀಜ ನಿಗಮದ್ದು ಬೇಕು ಅಂದ್ರೆ ಕೃಷಿ ಇಲಾಖೆಯಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೃಷಿ ಅಧಿಕಾರಿಗಳು ಏನಿದಾರಲ್ಲ ಅವ್ರ ಹತ್ರ ನಮ್ಮ ಎಲ್ಲ ರಾಷ್ಟ್ರೀಯ ಬೀಜ ನಿಗಮದ ಅಧಿಕಾರಿಗಳ ಮೊಬೈಲ್ ನಂಬರ್ಗಳಿರುತ್ತವೆ, ಅವರ ಮುಖಾಂತರನು ನಮ್ಮನ್ನ ಅವರು ಸಂಪರ್ಕ ಮಾಡಬಹುದು. ಈಗ ಅಂದ್ರೆ ನೀವು ಪ್ರಮಾಣೀಕರಿಸಿದ ಒಂದು ಬೀಜಗಳು ಅಂದ್ರೆ ನಮ್ಮ ಎಲ್ಲಾ ಈ ರೈತ ಸಂಪರ್ಕ ಕೇಂದ್ರಗಳಿರ್ಬೋದು ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳಿರ್ತವೆ ತಾಲೂಕು ಮಟ್ಟದಲ್ಲಿ, ಮತ್ತೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಇರುತ್ತೆ ಜಿಲ್ಲಾ ಮಟ್ಟದಲ್ಲಿ, ಇಲ್ಲೆಲ್ಲ ಅವರಿಗೆ ಲಭ್ಯ ಇರುತ್ತಾ? ಇರುತ್ತೆ ಸರ್, ಇರುತ್ತೆ. ಅಲ್ಲಿ ಅವರು ಖರೀದಿ ಮಾಡಬಹುದು ಸರ್. ಅದಲ್ಲದೆ ಅವರು ನಿಮ್ಮ ಇಲಾಖೆಗೆ ಅಥವಾ ನಿಮ್ಮ ಕಚೇರಿಗೆ ಬಂದು ಖರೀದಿ ಮಾಡ್ಲಿಕ್ಕೆ ಅವಕಾಶ ಉಂಟಾ? ಹೌದು ಸರ್, ನಮ್ಮ ಕಚೇರಿಗೆ ಅಂದ್ರೆ ಸೇಲ್ ಕೌಂಟರ್ ಅಂತ ಮಾಡಿರ್ತೀವಿ ನಾವು. ಅಲ್ಲಿ ಏನಂತಂದ್ರೆ ರೈತರು ನಮ್ಮಲ್ಲಿ ಏನಂತಂದ್ರೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನೇರವಾಗಿ ನಮ್ಮಲ್ಲೇ ಬಂದ್ಬಿಟ್ಟು ಅವರು ಖರೀದಿ ಮಾಡಬಹುದು. ಅಲ್ಲ, ಅಲ್ಲಿ ಏನಾದ್ರೂ ನೋಂದಾಯಿಸಿದ್ರೆ ಮಾತ್ರ ಆತರ ಬೀಜ ಖರೀದಿ ಮಾಡ್ಲಿಕ್ಕೆ ಸಮಸ್ಯೆ? ಖರೀದಿ ಮಾಡಲಿಕ್ಕೆ ಏನಂತಂದ್ರೆ ಅವರು ನೋಂದಾಯಿಸೋ ಅವಶ್ಯಕತೆ ಇಲ್ಲ. ಬೀಜೋತ್ಪಾದನೆ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿ ನೋಂದಾಯಿಸೋದು ಕಂಪಲ್ಸರಿ. ಅಲ್ಲ, ಅವ್ರಿಗೇನ ರೈತರು ಅಂತ ಏನೋ ದಾಖಲಾತಿ ಕೊಡ್ಬೇಕಾ? ಹೆಂಗ್ ಬೀಜ ಖರೀದಿ ಮಾಡ್ಬೇಕು? ದಾಖಲಾತಿ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಅವ್ರ ಏನಂತಂದ್ರೆ ಕೇಳಿ ತಗೋಬಹುದು ನಮ್ಮಲ್ಲಿ. ಮಾರುತಿ ಅವರೇ, ಕೊನೆಯದಾಗಿ ನಮ್ಮ ರೈತರಿಗೆ ನಿಮ್ಮ ಒಂದು ರಾಷ್ಟ್ರೀಯ ಬೀಜ ನಿಗಮದಿಂದ ಪ್ರಮಾಣೀಕರಿಸಲ್ಪಟ್ಟ ಬೀಜಗಳನ್ನ ಅಥವಾ ಬೀಜೋತ್ಪಾದನೆ ಮಾಡಿಸಿ ಪ್ರಮಾಣೀಕರಿಸಿ ಮತ್ತೆ ನೀವು ಮಾರಾಟ ಮಾಡ್ತಿರಲ್ಲ, ಈ ಒಂದು ವ್ಯವಸ್ಥೆಯನ್ನ ನಮ್ಮ ರೈತರು ಯಾವ ರೀತಿ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಕೇಳ್ತೀರ? ನಮ್ಮ ಎಲ್ಲ ರೈತ ಬಾಂಧವರಿಗೆ ನಾನು ಹೇಳೋದೇನೆಂದ್ರೆ, ನಮ್ಮ ಒಂದು ಈ ಕ್ಷೇತ್ರೀಯ ಕಚೇರಿ ದಾವಣಗೆರೆ ಬಂದ್ಬಿಟ್ಟು ದಾವಣಗೆರೆಯ ಲೋಕಿಕೆರೆ ಕೈಗಾರಿಕಾ ಪ್ರದೇಶದಲ್ಲಿ ಇದೆ. ತಾವು ಬಂದ್ಬಿಟ್ಟು ಆ ಕ್ಷೇತ್ರೀಯ ಕಚೇರಿಯಲ್ಲಿ ಸಂಪರ್ಕಿಸಿದ್ರೆ ತಾಂತ್ರಿಕ ಅಧಿಕಾರಿಗಳು ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ನೀವು ಈ ಒಂದು ಮುಂಗಾರಲ್ಲಿ ಅಥವಾ ಹಿಂಗಾರಲ್ಲೋ ನೀವು ಯಾವ ಬೆಳೆ ಯಾವ ತಳಿಯನ್ನು ನೀವು ಬೀಜೋತ್ಪಾದನೆಗೆ ತೆಗೆದುಕೊಂಡು ಯಾವ ಕೊಡಬಹುದು ಅಂತ ನಾವು ಒಂದು ತಾಂತ್ರಿಕ ಒಂದು ಸಂದೇಶವನ್ನು ಕೊಡ್ತಾರೆ. ಆ ಮೂಲಕ ನೀವು ಅಲ್ಲಿ ಹೋಗಿ ಬೀಜೋತ್ಪಾದನೆ ಮಾಡಬಹುದು ಅಂತ ಹೇಳ್ತೇನೆ. ಬೀಜೋತ್ಪಾದನೆ ಅಲ್ಲದೆ ಎಲ್ಲಾ ರೈತ ಬಂದವರು ನಾನು ಹೇಳೋದೇನೆಂದ್ರೆ, ನಮ್ಮಲ್ಲಿ ಕಡಲೆ ಶೇಂಗಾ ಈ ಕೃಷಿ ಸಂಬಂಧಿತ ಬೀಜಗಳಲ್ಲದೆ ಜಾನುವಾರುಗಳಿಗಾಗ್ತಕ್ಕಂಥ ಮೇವಿನ ಬೀಜಗಳು ನಮ್ಮಲ್ಲಿ ಲಭ್ಯತೆ ಇದೆ. ಮತ್ತೆ ತೋಟಗಾರಿಕಾ ಬೀಜಗಳಾದಂಥ ಟೊಮೊಟೊ ಬದನೆಕಾಯಿ ಹಾಗೆ ಮಾವಿನ ಕಸಿ ನಮ್ಮ ರಾಷ್ಟ್ರೀಯ ಬೀಜ ನಿಗಮ ಮತ್ತು ಭಾರತೀಯ ತೋಟಗಾರಿಕಾ ಸಂಶೋಧನೆ ಸಂಸ್ಥೆ ಇವೆರಡರಿಂದ ಒಡಂಬಡಿಕೆ ಇರೋದ್ರಿಂದ ಅವರಲ್ಲಿ ಬೆಳೆತಕ್ಕಂಥ ತಳಿಗಳು ನಮ್ಮಲ್ಲಿ ರಾಷ್ಟ್ರೀಯ ಬೀಜ ನಿಗಮದ ಎಲ್ಲ ಒಂದು ಕ್ಷೇತ್ರೀಯ ಕಚೇರಿಗಳಲ್ಲಿ ಸಿಗುತ್ತೆ. ಮತ್ತು ನಮ್ಮ ವಿಶೇಷವಾಗಿ FPOs ಅಂತ ಏನು ಹೇಳ್ತೀವಿ, ರೈತ ಉತ್ಪಾದಕನಾ ಘಟಕ, ಅವರ ಜೊತೆಗೆ ಕೂಡ ನಮ್ಮಲ್ಲಿ ಅವರ NSC ಡೀಲರ್ಶಿಪ್ಪನ್ನು ತಗೊಂಡಿದ್ದಾರೆ. ಅವ್ರ ಮೂಲಕ ಕೂಡ ನಾವು ರೈತರಿಗೆ ಬೇಕಾಗ್ತಕ್ಕಂಥ ತರಕಾರಿ ಬೀಜ ಆಗಿರ್ಬೋದು, ಮೇವಿನ ಬೀಜ ಆಗಿರ್ಬೋದು, ಮಾವಿನ ಪೇರಲೆ ವಿವಿಧ ಜಾತಿಯ ಕಸಿಗಳ ಬೀಜಗಳಾಗಿರ್ಬೋದು, ಅವನ್ನ ಕೂಡ ನಾವು ರೈತರಿಗೆ ಬೇಕಾಗುವ ಸಮಯದಲ್ಲಿ ನಾವು ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ರೈತರಿಗೆ ಇನ್ನೊಂದು ಒಂದು ಮಾತು ಹೇಳಿದ್ರೆ, ಈಗ ನಾವೆಲ್ಲ ಕೇಳಿರ್ತೀವಿ ಎಲ್ಲೋ ಖರೀದಿ ಮಾಡಿದಂಥ ಬೀಜ ಸರಿಯಾಗಿ ಮೊಳಕೆ ಹೊಡೆದಿಲ್ಲ, ಬೆಳೆ ಹಿಂಗಾಗಿ ಅವರು ಲಾಸ್ ಆಯಿತು ಅನ್ನೋದು ನಾವೆಲ್ಲ ಕೆಲವು ರೈತರಿಗೆ ದೂರುಗಳನ್ನು ಕೊಟ್ಟಿರೋದು ಕೇಳಿದ್ವಿ. ಇಲಾಖೆಗೆಲ್ಲ ದೂರು ಕೊಟ್ಟಿರ್ತಾರೆ, ಇಂಥ ಕಡೆ ಖರೀದಿ ಮಾಡಿದ್ವಿ ನಮ್ದು ಸರಿಯಾಗಿ ಮೊಳಕೆ ಹೊಡೆದಿಲ್ಲ ಬೆಳೆನೇ ಬಂದಿಲ್ಲ ಅಂತ. ಆ ರೀತಿ ಮೋಸ ಹೋಗೋದು ಬೇಡ. ರಾಷ್ಟ್ರೀಯ ಬೀಜ ನಿಗಮದ ಪ್ರಮಾಣಿತ ಬೀಜಗಳನ್ನು ಖರೀದಿಸಿ ಅವನ್ನೇ ಬಳಸಿದ್ರೆ ಯಾವುದೇ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಅವು ಪ್ರಮಾಣೀಕರಿಸಲ್ಪಟ್ಟಿರ್ತವೆ, ಎಷ್ಟು ಪರ್ಸೆಂಟು ಒಂದು ಮಳಿಕೆ ಪ್ರಮಾಣ ಇರುತ್ತೆ, ಹಾಗಾಗಿ ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದು ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಇಲಾಖಾ ಮುಖಾಂತರ ಒಂದು ಮಾರಾಟ ಆಗೋದ್ರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಮಾರುತಿಯವರು ಮತ್ತು ನೀಲಗಂಗಾ ಅವರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಟ್ರಿ, ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮ್ಮಿಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಾವು ಕೂಡ ಈ ಒಂದು ಸಂದರ್ಭದಲ್ಲಿ ರೈತ ಬಾಂಧವರು ಎಲ್ಲ ನಮ್ಮ ರಾಷ್ಟ್ರೀಯ ಬೀಜ ನಿಗಮದ ಬೀಜೋತ್ಪಾದನೆ ಮತ್ತು ಬೀಜವನ್ನು ಮಾಡಿ ಈ ಒಂದು ಸಂಸ್ಥೆಯ ಸದ್ಬಳಕೆಯನ್ನು ಮಾಡಿಕೊಳ್ಬೇಕು ಅಂತ ತಾವು ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ರಾಷ್ಟ್ರೀಯ ಬೀಜ ನಿಗಮ ದಾವಣಗೆರೆ ಕ್ಷೇತ್ರ ಕಚೇರಿಯ ಕಾರ್ಯಚಟುವಟಿಕೆಗಳ ಕುರಿತು ರಾಷ್ಟ್ರೀಯ ಬೀಜ ನಿಗಮ ಬೆಂಗಳೂರು ಪ್ರಾದೇಶಿಕ ಕಚೇರಿಯ ಮಾರುಕಟ್ಟೆ ವ್ಯವಸ್ಥಾಪಕರಾದ ಬಿವಿ ಮಾರುತಿ ಹಾಗೂ ದಾವಣಗೆರೆ ಕ್ಷೇತ್ರ ಕಚೇರಿಯ ಉತ್ಪಾದನಾ ವ್ಯವಸ್ಥಾಪಕರಾದ ನೀಲಗಂಗಾ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ